ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ ಸರಿಯಾಗಿ 5:30:15. ಆತ್ಮೀಯ ಕೇಳುಗ ಬಂಧುಗಳಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ನಮಸ್ಕಾರ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮಾವಿನ ಬೆಳೆಯಲ್ಲಿ ಕೊಯ್ಲು ಮತ್ತು ಕೊಯ್ಲು ನಂತರದ ತಂತ್ರಜ್ಞಾನ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಚ್ಸಿ ಕೃಷ್ಣ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸಂದರ್ಶನವನ್ನ ಆಲಿಸುವಿರಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಶಿಲ್ಪಾ ನಾಗ್ IAS ಅವರು, ಎಲ್ಲಾ ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ಒಂದು ವಿನಂತಿ, ತಮ್ಮ ತಮ್ಮ ಊರುಗಳಲ್ಲೇ ಒಂದು ಉದ್ಯೋಗ ಖಾತ್ರಿ ಅಡಿ ತಾವೆಲ್ಲ ಕೆಲಸ ಪಡ್ಕೋಬಹುದು. ಇದಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ. ಕೆಲಸ ಪಡ್ಕೊಳ್ಳೋದಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕಾಗತ್ತೆ, ನಮೂನೆ ಒಂದರಲ್ಲಿ. ಇಲ್ಲಾಂದ್ರೆ ಟೋಲ್ ಫ್ರೀ ನಂಬರ್ ಇದೆ, 1800-0052-8666. ಈ ಒಂದು ಅವಕಾಶದ ಸದ್ಬಳಕೆ ಮಾಡ್ಕೋಬಹುದು. 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಬಂದು ನರೇಗಾದಲ್ಲಿ ಉದ್ಯೋಗ ಪಡ್ಕೋಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. BPL ಕುಟುಂಬದ ಮೊದಲ 2 ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಸೌಲಭ್ಯ. ನೋಂದಣಿ ಮತ್ತು ಪಾಸ್ಬುಕ್ ವಿತರಣೆ ಸಂಪೂರ್ಣ ಉಚಿತ. ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆಗಟ್ಟಲು, ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟವರನ್ನು ರಕ್ಷಿಸಿ ಪುನರ್ವಸತಿ ಕಲ್ಪಿಸಲು, ಕುಟುಂಬದವರೊಂದಿಗೆ ಪುನರ್ ವಿಲೀನಗೊಳಿಸಲು ಉಜ್ವಲ ಯೋಜನೆ. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಕೇಳಿ ಮಾವಿನ ಬೆಳೆಯಲ್ಲಿ ಕೊಯ್ಲು ಮತ್ತು ಕೊಯ್ಲು ನಂತರದ ತಂತ್ರಜ್ಞಾನ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ HC ಕೃಷ್ಣ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕೃಷ್ಣ ಅವರೇ. ನಮಸ್ತೆ. ಮಾವು ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಹೌದು, ನಮ್ಮ ರಾಜ್ಯದಲ್ಲಿ ಇದನ್ನ ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾರೆ. ಮುಖ್ಯವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಈ ಒಂದು ಬೆಳೆಯನ್ನ ಬೆಳೆದೇ ಬೆಳೀತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರದು. ಮತ್ತೆ ಮಾವಿನ ಹಣ್ಣಿಗೆ ಸಾಕಷ್ಟು ಒಂದು ಬೇಡಿಕೆ ಕೂಡ ಇರುತ್ತೆ, ಯಾಕೆಂದ್ರೆ ಇದು ವರ್ಷಕ್ಕೊಂದ್ಸರಿ ನಾವು ತಾಜಾ ರೂಪದಲ್ಲಿ ಬಳಸ್ಕೊಳ್ತೀವಿ. ಆದ್ರೆ ಈ ಮಾವಿನ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ನಮ್ಮ ರೈತರ ದೃಷ್ಟಿಯಿಂದ, ಗ್ರಾಹಕರ ದೃಷ್ಟಿಯಿಂದ. ಆದ್ರಿಂದ ಅವರು ಯಾವ ಹಂತದಲ್ಲಿ ಈ ಮಾವನ್ನ ಕೊಯ್ಲು ಮಾಡಬೇಕಾಗತ್ತೆ, ಕೊಯ್ಲಾದ್ಮೇಲೆ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಯಾವ ರೀತಿ ಮಾಗಿಸ್ಬೇಕಾಗತ್ತೆ, ಯಾವ್ಯಾವ ಮಾರಾಟದ ಕ್ರಮಗಳನ್ನು ಅವರು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ತಾವಿವತ್ತು ಪರಿಚಯ ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ಮಾವಿನಲ್ಲಿ ಒಂದು ಕೊಯ್ಲಿನ ಹಂತ ನಿರ್ಧರಿಸೋದು ಬಹಳ ಮುಖ್ಯವಾದ ಹಂತ ಅಂತ ತಾವು ಹೇಳ್ತಾ ಇರ್ತೀರ ತಜ್ಞರು, ಏನೇನು ಅಂಶಗಳಿಗಾಗಿ ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ ಅಂತೀರಿ? ರೈತರು ಆ ಒಂದು ಹೊಲದಲ್ಲಿ ಬೆಳೀತಾ ಇರಬೇಕಾದ್ರೆ ಹೂವು ಬಿಟ್ಟ ನಂತರ ಸುಮಾರು ಈಗ ಬಾದಾಮಿ ತಳಿಗಳಲ್ಲಿ 90-95 ದಿನ ಆದಮೇಲೆ, ಮತ್ತೆ ಮಲ್ಲಿಗೆಗೆ 140 ದಿನ, ಕೇಸರ್ ಇದ್ರೆ 85-90 ದಿನ. ಇದು ಒಂದು ವಿಧಾನ. ಇದು ಒಂದು ವಿಧಾನ ಆದ್ಮೇಲೆ ಮತ್ತೆ ಬೇರೆ ಬೇರೆ ವಿಧಾನಗಳು ಬರ್ತದೆ. ಏನಪ್ಪ ಅಂತ ಹೇಳಿದ್ರೆ ಬಣ್ಣವನ್ನು ಮಾಕ್ಸುವಂಥದ್ದು, ಬಣ್ಣ ನೋಡಿ ಕಂಡಿಡಿಯುವಂಥದ್ದು. ಒಂದು ಗಾಢ ಹಸಿರಾಗಿರುವ ಇದರಿಂದ ತಿಳಿ ಹಸಿರಾಗಿ ಬರ್ತದೆ, ತಿಳಿ ಹಸಿರಿಂದ ಹಳದಿ ಕಲರ್ ಆಗಿ ಪರಿವರ್ತನೆ ಮಾಡ್ತದೆ, ಮತ್ತೆ ಕೆಂಪು ಬಣ್ಣವಾಗಿ ಕೇಸರಿ ಕಲರ್ ಬರುತ್ತೆ. ಇದು ಒಂದು ಮುಖ್ಯವಾದಂತ ಅಂಶ. ಒಂದು ಅದ್ರ ಜೊತೆಗೆ ಕೆಲವೊಂದು ಟೈಮ್ನಲ್ಲಿ ಬಣ್ಣದಲ್ಲಿ ವೇರಿಯೇಷನ್, ವ್ಯತ್ಯಾಸ, ಅದ್ರ ಜೊತೆಗೆ ನಾವು ಹಣ್ಣ ಕಟ್ ಮಾಡಿ ನೋಡಿದಾಗ, ಒಂದು ಎರಡು ಕಟ್ ಮಾಡಿ ನೋಡಿದಾಗ ಒಳಗಡೆ ತಿರುಳು ಇರುತ್ತಲ್ಲ, ಅದು ಈಗ ಹಣ್ಣು ಆಗದೆ ಇರುವಂತ ಕಾಯಿ ಕ್ರೀಮಿ ಕಲರ್ ಇರುತ್ತದೆ, ಕೆನೆ ಬಣ್ಣದ ಇರುತ್ತೆ. ಈಗ ಹಣ್ಣಾಗಿರುವಂತದ್ದು ಹಳದಿ ಕಲರ್ಗೆ ತಿರುಗ್ತಾ ಇರುತ್ತೆ. ನಾವು ಹೊರಗಡೆ ಬಣ್ಣದಕ್ಕಿಂತ ತಿರುಳಿನ ಬಣ್ಣ ಇದೆಯಲ್ಲ ಅದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಅಂದ್ರೆ ಕತ್ತರಿಸಿ ನೋಡ್ಲೇಬೇಕಾಗುತ್ತೆ. ಒಂದು ಎರಡು ಕತ್ತರಿಸಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಈಗೆಲ್ಲ ಈ ಪ್ರಸ್ತುತ ದಿನಗಳಲ್ಲಿ ಕ್ಲೈಮೇಟ್ ಏರ್ಪೇರ್ ಆಗ್ತಾ ಇದೆ, ಅದಕ್ಕೋಸ್ಕರ ಒಂದು ಕಟ್ ಮಾಡಿ ನೋಡೋದ್ರಿಂದ ನಮ್ಗೆ ಒಳ್ಳೆ ಮಾಹಿತಿಯನ್ನ ಸಿಗುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಸಕ್ಕರೆ ಅಂಶ ಅಂತ ಇರುತ್ತೆ. ಸಕ್ಕರೆ ಅಂಶನೂ ಕೂಡ ಕಡಿಮೆ ಅಂದ್ರೂ ಹತ್ತಿರ್ಬೇಕು, ಶೇಕಡ ಹತ್ತು. ಅದಕ್ಕೆ ಟೋಟಲ್ ಸಾಲಿಬಲ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಕಡಿಮೆ ಅಂದ್ರೂ ಹತ್ತಿರ್ಬೇಕು, ಅಂದ್ರೆ ಒಟ್ಟು ಕರಗುವ ಘನ ಪದಾರ್ಥ ಅಂತ. ಒಟ್ಟು ಕರಗುವ ಘನ ಪದಾರ್ಥ, ಅದನ್ನ ನಾವು ರಿಫ್ರಾಕ್ಟೋ ಮೀಟರ್ ನಲ್ಲಿ ನಾವು ಅಳಿಬಹುದು. ಅದು ಬಹಳ ಸರಳ ವಿಧಾನ, ಅದು ಅದು ಒಂದು ಮುಖ್ಯವಾದಂತ ಉಪಕರಣ ಬೇಕಾಗುತ್ತೆ ರೈತರಿಗೆ, ಉಪಕರಣ ಬೇಕಾಗುತ್ತೆ. ಬಟ್ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಏನಿಲ್ಲ. ಬಟ್ ನಾವು ಹಳದಿ ಕಲರ್ ಬಂದಿರುತ್ತಲ್ಲ ಕಟಾವು ಮಾಡಿದಾಗ ಅದನ್ನ ನಾವು ನೋಡಿ ನಿರ್ಧರಿಸಬಹುದು. ತಿರುಗಿ ಮತ್ತೆ ಭುಜ ಮೇಲ್ಗಡೆಗೆ ಹೋಗಿರ್ತದೆ, ಹಣ್ಣಿನಲ್ಲಿ ಭುಜ ಮೇಲ್ಗಡೆಗೆ ಹೋಗಿರ್ತದೆ, ತೊಟ್ಟು ಕೆಳಗಡೆಗೆ ಬರುತ್ತೆ, ಅದು ಒಂದು. ಮತ್ತೆ ಅದ್ರ ಜೊತೆಗೆ ಹಣ್ಣಿನ ಮೇಲ್ಗಡೆ ಲೆಂಟಿ ಸೆಲ್ಸ್ ಅಂತ ಹೇಳ್ತೀವಿ, ಒಂದು ಸಣ್ಣ ಸಣ್ಣ ಸಣ್ಣ ಸಣ್ಣ ಸಣ್ಣ ಚುಕ್ಕೆಗಳು ಬರ್ತದೆ, ಆ ಚುಕ್ಕೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ಅದು ಒಂದು. ಮೊದಲು ಅಷ್ಟು ಸ್ಪಷ್ಟವಾಗಿರಲ್ಲ, ಸ್ಪಷ್ಟವಾಗಿರೋದಿಲ್ಲ, ಇದು ಮಗ ಹಂತಕ್ಕೆ ಬಂದಾಗ ಸ್ಪಷ್ಟವಾಗಿ ಕಾಣಿಸುತ್ತೆ, ಅದು ಒಂದು ಕೂಡ ಸೂಚಕ ಒಂದು. ಅದ್ರ ಜೊತೆಗೆ ಬ್ಲೂಮ್ ಅಂತ ಹೇಳ್ತೀವಿ ನಾವು ಮೇಲ್ಗಡೆಗೆ, ಈಗ ಪೌಡ್ರಿ ಕೋಟಿಂಗ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಒಂದ್ ರೀತಿ ಬೂದಿ ಬಳದಂಗೆ ಅದು ಒಂದು ದೊಡ್ಡದಾಗ್ತಾ ಬರ್ತಾ ಇರ್ತದೆ, ಅದು ಒಂದು ಬೆಳೀತಾ ಬರ್ತಾ ಇರ್ತದೆ, ಅದು ಒಂದು ಕೂಡ ಒಂದು ಮಾನದಂಡ ಅಂಶ. ಅದ್ರ ಜೊತೆಗೆ ಸ್ಟಾರ್ಟಿಂಗ್ ನಲ್ಲಿ ಒಂದು 10 ಹಣ್ಣನ್ನ ಕಟಾವು ಮಾಡಿಬಿಟ್ಟು ನೀರಿನಲ್ಲಿ ಹಾಕಿದ್ರೆ ಯಾವ್ದು ಹಣ್ಣು ಮುಳುಗುತ್ತಲ್ಲ ಆ ಹಣ್ಣು ಪಕ್ವಾಗಿದೆ ಅಂತ ಹೇಳ್ಬಿಟ್ಟು, ಯಾವ್ದು ತೇಲುತ್ತೆ ಅದು ಪಕ್ವಾಗಿಲ್ಲ ಅಂತ ಹೇಳ್ಬಿಟ್ಟು ಕಾಯಾಗಿದೆ ಅಂತ ತಿಳ್ಕೊಳ್ಬಹುದು. ಇವೆಲ್ಲ ಕ್ರಮಗಳನ್ನ ಅನುಸರಿಸಬಹುದು. ಬಟ್ ಅಲ್ಲಿ ಇದರಲ್ಲಿ ಒಂದು ಎರಡು ಕ್ರಮಗಳನ್ನ ನಾವು ಯಾವ್ದಾದ್ರು ಒಂದು ಅನುಸರಿಸಿಕೊಳ್ಬಹುದು. ಅದರಲ್ಲಿ ಒಳಗಡೆ ಕಟ್ ಮಾಡಿ ಒಳಗಡೆ ತಿರುಳು ಹಳದಿಯಾಗಿರುವಂತದ್ದು ಬಹಳ ಮುಖ್ಯ. ಅದು ಒಂದು ಉತ್ತಮವಾದಂತ ಒಂದು ಮಾಹಿತಿ ಕೊಡುತ್ತೆ ನಮಗೆ. ಹೌದು, ಉತ್ತಮವಾದಂತ ಮಾಹಿತಿ ಕೊಡುತ್ತೆ. ಈ ಎಲ್ಲಾ ಸೂಚಕಗಳನ್ನ ನಾವು ನೋಡಿಕೊಂಡು ನಾವು ಮುಖ್ಯವಾಗಿ ಕಟಾವು ಮಾಡಬೇಕಾಗ್ತದೆ. ಅಲ್ಲಿ ಕಟಾವಿನಲ್ಲಿ ಹಂತದಲ್ಲಿ ಬೆಳೆಗಾರರು ತೋಟದಲ್ಲಿ ನಿರ್ಧರಿಸ್ತಾ ಇರ್ತಾರಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವೇನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ ಕಟಾವು ಅಂತ ಮಾರ್ಕೆಟಿನ ಏರು ಪೇರು ರೇಟಿನ ದರಗಳ ಮೇಲೆ ನಿಂತಿರುತ್ತೆ. ಅದಕ್ಕೋಸ್ಕರ ನಾವು ಕಟಾವು ಮಾಡಬೇಕಾದ್ರೆ ಮಾಗದೆ ಇರುವಂತ ಕಾಯಿಗಳನ್ನು ಕಟಾವು ಮಾಡುವಂತ ಸಂಭಾವನೆ ಇರುತ್ತದೆ. ಹೌದು, ಸಾಮಾನ್ಯವಾಗಿ ನಮ್ಮ ರೈತರಿಗೆ ಏನು ಅಂದ್ರೆ ಈಗ ಕೆಲಸಗಾರರು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದು ಎಲ್ಲಾ ಕಾಯಿಗಳನ್ನು ಒಟ್ಟಾಗಿ ನಾವು ಕೊಯ್ತ್ಕೊಂಡ್ಬಿಡೋಣ ಅಂತಂದು ಒಂದು ಭಾವನೆ ಇರುತ್ತೆ. ಭಾವನೆ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೀರಿ? ಇದರಿಂದ ನಮ್ಗೆ ಗುಣಮಟ್ಟದ ಮೇಲೆ ಬಹಳ ಏರ್ಪೇರ್ ಆಗ್ತದೆ. ಅದಕ್ಕೋಸ್ಕರ ನಾವು ತೋಟದಲ್ಲಿ ಕಡಿಮೆ ಅಂದ್ರೂ 2-3 ಸಲ 4 ಸಲ ತನಕ ನಾವು ಕಟಾವು ಮಾಡಬಹುದು. ನೀವ್ ಹೇಳದಾಗೆ ಕೂಲಿ ಆಳುಗಳ ಸಮಸ್ಯೆ, ವರ್ಕ್ ಫೋರ್ಸ್ ತುಂಬಾ ಜಾಸ್ತಿ ಬೇಕಾಗುತ್ತೆ, ಮತ್ತೆ ಪದೇ ಪದೇ ಮಾರುಕಟ್ಟೆಗೆ ಸಾಗಣೆ ಮಾಡುವಂತದ್ದು, ಇದ್ರ ಓವರ್ ಹೆಡ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು ತುಂಬಾ ಜಾಸ್ತಿ ಬರುತ್ತೆ. ಬಟ್ ಇಲ್ಲಿ ನೀವು ಮೊದಲು ನಾವು ಲಾಸ್ಟ್ ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ನೇರು ಮಾರುಕಟ್ಟೆ ಮಾಡುವಂತವ್ರು, ತಾಜಾ ಹಣ್ಣನ್ನ ಮಾರುಕಟ್ಟೆಗೆ ಮಾಡುವಂತವ್ರು, ತಮಗೆ ಬೇಕಾದಂತ ಗ್ರಾಹಕರನ್ನ ಹಿಡಿದಿಟ್ಕೊಳ್ಳಿರುವಂತ ಇಂತ ಬೆಳೆಗಾರರು, ಈ ಒಂದು ಪದ್ಧತಿನ ಸ್ಟಾಗರ್ಡ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಲ್ಲ ಆ ಪದ್ಧತಿ ನಾವು ಅನುಸರಿಸಲೇಬೇಕು. ಚೆನ್ನಾಗಿ ಮಾಗಿರೋ ಹಣ್ಣನ್ನೇ ತಗೊಳ್ಬೇಕು, ಮತ್ತೆ ಗ್ರಾಹಕರಿಗೂ ಚೆನ್ನಾಗಿ ಗೊತ್ತಿರುತ್ತೆ, ಮತ್ತೆ ಬೆಳೆಗಾರರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಚೆನ್ನಾಗಿ ಬಲಿತೆ ಇರುವಂತ ಹಣ್ಣನ್ನ ಕಟಾವು ಮಾಡಿ ಹಣ್ಣು ಮಾಡಿದ್ರೆ ಅದರಲ್ಲಿ ಸುವಾಸನೆ ಭರಿತ ರುಚಿ ಬರೋದೇ ಹಣ್ಣು ಬರೋದಿಲ್ಲ. ಹಾಗಾಗ್ಬಿಟ್ಟು ಗ್ರಾಹಕರು ಬೇಗ ಅದನ್ನ ಜಡ್ಜ್ ಮಾಡ್ತಾರೆ, ತಮ್ಮ ಮಾರುಕಟ್ಟೆನ ವಿಸ್ತಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಅದರಿಂದ ಇನ್ನು ಮುಖ್ಯವಾಗಿ ನಾವು ಕಟಾವಿಗೆ ಬಂದ್ರೆ ಕಟಾವಿನಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ, ಯಾವ ಅಂಶಗಳಿಗೆ ಒತ್ತು ಕೊಡಬೇಕಾಗುತ್ತೆ? ಇದು ಇಲ್ಲಿ ಇದು ಒಂದು ಮೊದಲಕ್ಕೆ ನಾವು ಎಷ್ಟು ಮಾವಿನಲ್ಲಿ ಪಕ್ವತೆ ಎಷ್ಟು ಮುಖ್ಯನೋ ನಾವು ಕಟಾವು ಮಾಡಬೇಕಾದ ಕ್ರಮಗಳು ಕೂಡ ಅಷ್ಟೇ ಮುಖ್ಯವಾಗ್ತದೆ. ನಾವು ತೋಟದಲ್ಲಿ ಕಟಾವಿನ ಸಮಯದಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರು ಬಂದಿರ್ತಾರೆ. ಕೂಲಿ ಕಾರ್ಮಿಕರಲ್ಲಿ ಕೆಲವೊಬ್ರು ಅನುಭವ ಇರ್ತದೆ, ಕೆಲವೊಬ್ಬರಲ್ಲಿ ಅನುಭವ ಇರೋದಿಲ್ಲ, ಹೊಸದಾಗಿ ಬಂದಿರ್ತಾರೆ. ನಾವು ಅವ್ರಿಗೆ ಒಂದು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂಚೆನೆ 1/2 ತಾಸು ಅವ್ರಿಗೆ ನಾವು ಯಾವ ತರದ ಹಣ್ಣನ್ನ ಕಟಾವು ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದು ಒಂದು ಹೇಳ್ಕೊಟ್ರೆ ಅವ್ರ ಮನಸ್ಸಿನ ಮೇಲೂ ಗಾಢ ಪರಿಣಾಮ ಬೀರುತ್ತೆ. ಇದನ್ನ ನಾವು ಕಾರ್ಯಕ್ಕೆ ತರಬೇತಿ ಅಂತ ಹೇಳ್ತೀವಿ. ತರಬೇತಿ ಅಂದ್ರೆ ಒಂದು ದಿನ ತರಬೇತಿ ಬೇಕಾಗಿರೋದಿಲ್ಲ, 10 ನಿಮಿಷ ಆದ್ರೂ ಸಾಕು. ಇಂಥ ಫ್ರೂಟ್ಸ್ ನೀವು ಕಟಾವ್ ಮಾಡಿ ಅಂದ್ರೆ ಒಂದು ಅವರಿಗೆ ಪ್ರಾತಿನಿಧಿಕವಾಗಿ ಒಂದು 8-10 ಕಾಯಿಗಳು ಕೊಯ್ದು ತೋರಿಸಬೇಕು, ಕುಯ್ದು ತೋರಿಸಬೇಕು, ಕಟ್ ಮಾಡು ತೋರಿಸಬೇಕು, ಅಂಡ್ ಭುಜ ಕೆಳಗಡೆ ಹೋಗಿರೋದನ್ನ ತೋರಿಸಬೇಕು, ಸ್ಮೆಲ್ ಬರ್ತಾ ಇರುವಂತದನ್ನ ತೋರಿಸಬೇಕು. ಇದರಿಂದ ನಮ್ಗೆ ಯಾವಾಗ್ಲೂ ಗೊತ್ತಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಅಲ್ಲಿ ಈ ಸಣ್ಣದ ಒಂದು 10 ನಿಮಿಷದ ಕೆಲಸ ನಮ್ಮ ಗುಣಮಟ್ಟದ ಮೇಲೆ ಬಹಳ ಸಾಕಷ್ಟು ಪರಿಣಾಮ ಬೀರುತ್ತೆ. ಇದು ಫಸ್ಟ್ ಆಗಬೇಕಾಗಿರುವುದು, ಇದು ಸ್ವಲ್ಪ ನಾವು ಎಲ್ಲ ಇದು ಎಡುಕ್ತಾ ಇದೀವಿ ಅಂತ ಕಾಣಿಸುತ್ತೆ. ಅಂದ್ರೆ ರೈತರು ತಮ್ಮ ಸಹ ಕೆಲಸಗಾರರಿಗೆ ಈ ಒಂದು ವಿಷಯಗಳನ್ನು ಮಂದಟ್ ಮಾಡಿರ್ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಈಗ ಸಾಕಷ್ಟು ತರಬೇತಿ ಹೊಂದಿರುತ್ತದೆ, ಭಾಗವಹಿಸ್ತಲೇ ಇರ್ತಾರೆ ಗೊತ್ತಿರುತ್ತೆ. ಅಲ್ಲಿ ಕಟಾವ್ ಮಾಡಕ್ ಬಂದಿರುವಂತ ಎಲ್ಲಾ ಕಾರ್ಮಿಕರಿಗೂ ಇದ್ರ ಬಗ್ಗೆ ಅನುಭವ ಇದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಮತ್ತೆ ಇದಕ್ಕಿಂತ ಚೆನ್ನಾಗೂ ಅನುಭವ ಇರುತ್ತೆ. ಅದು ಒಂದು. ಅದಾದ್ಮೇಲೆ ಕಟಾವ್ ಮಾಡ್ಬೇಕಾದ್ರೆ ನಾವು ಈಗ ಕೈನಲ್ಲಿ ಕಟಾವ್ ಮಾಡೋದಕ್ಕೆ ಹೋಗ್ತೀವಿ, ಮತ್ತೆ ದೊಣ್ಣೆನಲ್ಲಿ ಹೊಡಿತಾ ಇರ್ತೀವಿ, ಅದರಿಂದೆಲ್ಲ ತುಂಬಾ ಸಾಕಷ್ಟು ಹಾನಿ ಆಗುತ್ತೆ. ನಾವು ಹರಿತವಾದಂತ ಸಿಕೇಚರ್ನ ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ತುಂಬಾ ದೊಡ್ಡದ ಮರಗಳು ಎಲ್ಲ ಇದ್ರೆ ಇದಕ್ಕೆ ಏಣಿ ಅಂತ ಉಪಯೋಗಿಸ್ಕೊಳ್ಬಹುದು. ಈಗ ಜಾಸ್ತಿ ಏಣಿ ಎಲ್ಲ ಜಾಸ್ತಿ ಉಪಯೋಗಿಸ್ತಾ ಇರೋದಿಲ್ಲ. ಇದರಿಂದ ಗುಣಮಟ್ಟದಲ್ಲಿ 20-30% ಗುಣಮಟ್ಟ ಜಾಸ್ತಿ ಆಗುತ್ತೆ. ಮತ್ತೆ ಹಣ್ಣು ಕೆಳಗಡೆಗೆ ಬೀಳಬಾರ್ದು, ಪೆಟ್ಟು ಬೀಳಬಾರ್ದು, ಅದಕ್ಕೆ ಇಂಪ್ಯಾಕ್ಟ್ ಇಂಜುರಿ ಅಂತ ಹೇಳ್ತೀವಿ. ಒಳಗಡೆ ಎಲ್ಲ ತಿರುಳೆಲ್ಲ ಡ್ಯಾಮೇಜ್ ಆಗೋಕೆ ಕೊಳೆಯೋ ಸಾಧ್ಯತೆ ಇರುತ್ತೆ, ಒಳಗಡೆ ರಸ ಬರುತ್ತೆ. ಈಗ ಸೂಕ್ಷ್ಮ ಜೀವಿಗಳಿಗೆ ಏನ್ ಬೇಕು ಅಂತ ಹೇಳಿದ್ರೆ ನೀರು ಮತ್ತೆ ಆಹಾರ ಬೇಕಾಗಿರ್ತದೆ. ಹಣ್ಣಿನಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇರುತ್ತದೆ ಮತ್ತೆ ನೀರಿನಂಶ ಇರುತ್ತದೆ, ಅದು ಎರಡನ್ನು ಆಹಾರವಾಗಿ ಉಪಯೋಗಿಸಿಕೊಂಡು ತೊಂದರೆ ಆಗುತ್ತದೆ. ನಾವು ಸಿಕೇಚರ್ನಲ್ಲಿ ಕಟ್ ಮಾಡುವಂತದ್ದು, ಕೆಳಗಡೆಗೆ ಬೆಳೆಸ್ತೇನೆ ಇರುವಂತದ್ದು, ದೊಣ್ಣೆನಲ್ಲಿ ಒಡೆದೇನೆ ಇರುವಂತದ್ದು, ಏಣಿನ ಉಪಯೋಗಿಸುವಂತದ್ದು, ಮಣ್ಣಿಗೆ ಕೆಳಗಡೆಗೆ ಬೆಳೆಸ್ತೇನೆ ಇರುವಂತದ್ದು, ಸಾಕಷ್ಟು ಈಗ ಹಗುರವಾದಂತ ಏಣಿಗಳು ಬಂದಿದ್ದಾವೆ. ಹೌದೌದು, ಅಲ್ಯೂಮಿನಿಯಂ ಏಣಿ ಬಂದಿದೆಯಲ್ಲ, ಅದು ಬಹಳ ಅನುಕೂಲ ಆಗ್ತದೆ. ಮತ್ತೆ ಅದು ಸೇಫ್ಟಿ ಕೂಡ, ಅದು ಟ್ರಯಾಂಗಲ್ ಶೇಪ್ ನಲ್ಲಿ ಇರುತ್ತೆ, ತ್ರಿಕೋನವಾಗಿರುತ್ತೆ, ತುಂಬಾ ಸೇಫ್ಟಿ ಕೂಡ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಕಟಾವ್ ಮಾಡ್ಬೇಕಾದ್ರೆ ಮಾಗಿರುವಂತದ್ದನ್ನ ತೊಟ್ಟು ಬಿಟ್ಟು ಕಟಾವ್ ಮಾಡ್ಬೇಕು. ಎಷ್ಟು ಉದ್ದ ಬಿಡ್ಬೇಕಾಗುತ್ತೆ? ಈಗ ನಮ್ಮಲ್ಲಿ ಸಾಕಷ್ಟು ಗೊಂದಲಗಳ ತರ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದಾರೆ. ಇಲ್ಲಿ ಕಟಾವ್ ಮಾಡ್ಬೇಕಾದ್ರೆ ತೊಟ್ಟು 5-10 ಸೆಂಟಿಮೀಟರ್ ಇದ್ರೆ ಉತ್ತಮ. 5-10 ಸೆಂಟಿಮೀಟರ್ ಇದ್ರೆ ಉತ್ತಮ. 2-4 ಅಂಗ್ಲ ಇರಬೇಕು. ಅದು ಕೊನೆಯಲ್ಲಿ ಅದು 1 ಸೆಂಟಿಮೀಟರ್ ಬಂದು ನಿಂತ್ಕೊಳ್ಳುತ್ತೆ. ಫೈನಲ್ ಆಗಿ ನಾವು ಕ್ರೇಟ್ಸ್ಗೆಲ್ಲ ಹಾಕಿ ಫೈನಲ್ ಮಾರ್ಕೆಟ್ಗೆ ಕಳ್ಸಿಕೊಡ್ಬೇಕಾದಾಗ 0.6 ಸೆಂಟಿಮೀಟರ್ಸ್ ಅಂತ ಹೇಳ್ತೀವಿ. ಇದು ತುಂಬಾ ಸಣ್ಣ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಆ ತೊಟ್ಟು ಪಕ್ಕದ ಹಣ್ಣನ್ನ ಟಚ್ ಮಾಡಬಾರ್ದು, ಅದು ಹಾನಿ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಜಾಸ್ತಿ ಉದ್ದ ಬಿಟ್ಟು ಕಟಾವ್ ಮಾಡಬೇಕು, ಮುಂದಿನ ಹಂತದಲ್ಲಿ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಅನುಸರಿಸಬೇಕಾಗ್ತದೆ. ಮತ್ತೆ ನಾವು ಪ್ಲಾಸ್ಟಿಕ್ ಕ್ರೇಟ್ಸ್ ನ ಉಪಯೋಗಿಸ್ಕೊಳ್ಬೇಕು, ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲೇನೆ ಕೆಳಗಡೆ ಹಾಕೊಳ್ಬೇಕು. ಮತ್ತೆ ಅದ್ರ ಜೊತೆಗೆ ನಾವು ಕಟಾವ್ ಮಾಡಬೇಕಾದಾಗ ಸಾಕಷ್ಟು ಬಿಸಿಲಿರುತ್ತೆ. ಬೆಳಿಗ್ಗೆಯಿಂದ ಕಟಾವ್ ಮಾಡ್ತಾ ಇರ್ತೀವಿ, ಹಣ್ಣು ಕೆಳಗಡೆ ಇರುತ್ತೆ, 35 ಡಿಗ್ರಿ, ಈಗಾಗಲೇ 36 ಡಿಗ್ರಿ 37 ಡಿಗ್ರಿಗೆ ಹೋಗಿದೆ, ಕೆಲವೊಂದ್ ಕಡೆ ಆಗಲೇ 40 ಡಿಗ್ರಿ ಉಷ್ಣಾಂಶಕ್ಕೆ ತಲುಪಿದೆ. ನಾವು ಹಣ್ಣನ್ನ ಕಟಾವ್ ಮಾಡಿ ಕೆಳಗಡೆ ಇಟ್ಟಾದ್ಮೇಲೆ ಬಿಸಿಲಿಗೆ ಏನಾದ್ರೂ ನಾವು ಇಟ್ಟರೆ ಅದು 40-50 ಡಿಗ್ರಿಗೆ ಹೋಗುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಣ್ಣಿನೊಳಗಡೆ. ಯಾಕೆ ಬಿಸಿಲಿ ನೇರ ಕಿರಣಗಳು ಹಣ್ಣಿನ ಮೇಲೆ ಬಿದ್ದಾಗ ತುಂಬಾ ಬೇಗ ಬಿಸಿ ಆಗೋಗ್ಬಿಡುತ್ತೆ. ಇದಕ್ಕೆ ನಾವು ಒಂದು ಶೇಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಹಣ್ಣುಗಳನ್ನ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಡಬಾರ್ದು, ನೆರಳಲ್ಲೇ ಇಡಬೇಕು. ಇದರಿಂದ ನಾವು ಮುಂದಿನ ದಿನದಲ್ಲಿ ಹಣ್ಣು ಜಾಸ್ತಿ ದಿನ ಇಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಒಳಗಡೆ ಇರುವಂತ ಸಪೋಸ್ ಈಗ ನಾವು ಗರ್ಭ ಅಂತ ಹೇಳಿ ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ, ಸ್ಪಾಂಜಿ ಟಿಶ್ಯೂ ಇದು ಉಲ್ಬಣ ಆಗೋ ಸಾಧ್ಯತೆ ಬಿಸಿಲಿಗೆ ಜಾಸ್ತಿ ಇಟ್ಟಾಗ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇದಕ್ಕೆಲ್ಲ ಬೇರೆ ಬೇರೆ ಕಾರಣ ಇರುತ್ತೆ. ಇದು ಕಟಾವ್ ಆದ ನಂತರ ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆದಾಗ ಗರ್ಭ ಅಂತ ಹೇಳ್ತೀವಲ್ಲ ಸ್ಪಾಂಜಿ ಟಿಶ್ಯೂ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಗುಣಮಟ್ಟನ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ನಾವು ಯಾವಾಗ್ಲೂ ಹಣ್ಣನ್ನ ನೆರಳಿನಲ್ಲೇ ಇಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಾವು ಪ್ಯಾಕ್ ಹೌಸ್ಗೆ ಸಾಗಣೆ ಮಾಡಬೇಕಾಗ್ತದೆ. ಈಗ ಪ್ಯಾಕ್ ಹೌಸ್ ಅಂತ ಹೇಳಿದ್ರೆ ದೊಡ್ಡದಾಗಿ ಪ್ಯಾಕ್ ಹೌಸ್ ಇರಬೇಕು ಅಂತೇನಿಲ್ಲ, ಇಲ್ಲ ಅಜಾರ ಇರುತ್ತೆ, ಸ್ಮಾಲ್ ಒಂದು ರೂಮ್ಸ್ ಇರುತ್ತೆ, ನಾವು ಮಾಡ್ಕೊಳ್ಬೇಕಾದಂತ ಎಲ್ಲಿ ಸ್ಥಳ ಇರುತ್ತಲ್ಲ ನೆರಳಿನ ಪ್ರದೇಶಕ್ಕೆ ಸಾಗಣೆ ಮಾಡಬೇಕಾಗುತ್ತೆ. ಇದು ಒಂದು ಮುಖ್ಯವಾದಂತ ಕ್ರಮ ಒಂದು. ಯಾವಾಗ್ಲೂ ಬೆಳೆಗಾರರು ಇದನ್ನ ಗಮನ ಹರಿಸಬೇಕಾಗ್ತದೆ. ಈಗ ನಾವು ತೊಟ್ಟು ಬಿಟ್ಟು ಕತ್ತರಿಸ್ತೀವಲ್ಲ, ಆ ಸೊನೆ ಎಲ್ಲ ಬರುತ್ತಲ್ಲ, ಅದು ಅಲ್ಲಿ ಏನ್ ಎಚ್ಚರಿಕೆ ವಹಿಸಬೇಕು? ಕಟಾವ್ ಮಾಡಿದಾಗ ನಾವು ಮಿಲ್ಕಿ ಕಲರ್ ಬರ್ತಾ ಇದ್ರೆ ಸೊನೆನಲ್ಲಿ ರಸ ಬರ್ತಾ ಇದ್ರೆ ಅದಿನ್ನು ಮಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಟ್ರಾನ್ಸ್ಪರೆಂಟ್ ಆಗಿ ಇದ್ರೆ, ಪಾರದರ್ಶಕವಾಗಿದ್ರೆ ಚೆನ್ನಾಗಿ ಹಣ್ಣು ಮಾಗಿದೆ ಅಂತ ಹೇಳ್ಬಿಟ್ಟು ನಾವು ಕಟಾವ್ ಮಾಡ್ಬೇಕಾದ್ರೆ ಹಣ್ಣನ್ನ ಮೇಲೆಗಡೆಗೆ ಎತ್ತಿ, ಆಕಾಶಕ್ಕೆ ಎತ್ತಿ ನಾವು ಕಟಾವ್ ಮಾಡೋದ್ರಿಂದ ತೊಟ್ಟು ಕೆಳಗಡೆಗೆ ಬರ್ತದೆ. ಹಾಗಾಗ್ಬಿಟ್ಟು ಅದು ಹಣ್ಣು ಮೇಲೆ ಬೀಳೋದಿಲ್ಲ. ಅದು ಯುರೇಸಿನಲ್ ಅಂತ ಒಂದು ಕಾಂಪೌಂಡ್ ಇರುತ್ತೆ, ಮತ್ತೆ ಫೀನಲ್ ಕಂಟೆಂಟ್ ಅಂತ ಒಂದು ಕಾಂಪೌಂಡ್ ಇರುತ್ತೆ, ಅದು ಹಣ್ಣು ಮೇಲೆ ಮತ್ತೆ ಅಸಿಡಿಕ್ ಇರುತ್ತೆ. ಅದು ಹಣ್ಣು ಮೇಲೆ ಬಿದ್ರೆ ಅದು ಆಕ್ಸಿಡೇಷನ್ ಅಂತ ಆಗ್ತದೆ, ಬ್ರೌನಿಂಗ್ ಆಗೋಗ್ಬಿಡುತ್ತೆ, ಸ್ಕಾರ್ಚಿಂಗ್ ಆಗುತ್ತೆ. ಇದನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಹಣ್ಣನ್ನ ರಿವರ್ಸ್ ಆಗಿ ಮಾಡಿ ಕಟ್ ಮಾಡಬೇಕು ತೊಟ್ಟನ್ನ, ಅದ್ ನೆಲ ತೊಟ್ಟು ಕೆಳಗಡೆಗೆ ಭೂಮಿಗೆ ಅದನ್ನ ಕಾಣ್ತಾ ಇರಬೇಕು. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆ ತೊಂದರೆನ ಕಡಿಮೆ ಆಗುತ್ತೆ, ಮತ್ತೆ ಗುಣಮಟ್ಟನ ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದು ಯಾವಾಗ ಜಾಸ್ತಿ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮಾಗದೇ ಇರುವಂತ ಹಣ್ಣನ್ನ ಕಟಾವ್ ಮಾಡಿದಾಗ ಈ ಇದು ತೊಂದರೆ ತುಂಬಾ ಜಾಸ್ತಿ ಇರುತ್ತೆ. ಜೊತೆಗೆ ನಾವು ವರ್ಗೀಕರಣ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು, ಆ ಮಾವಿನಲ್ಲಿ ಏನ್ ಕ್ರಮ ಅನುಸರಿಸಿ ನಾವು ವರ್ಗೀಕರಣ ಮಾಡ್ಕೋಬಹುದು? ಇದು ಮಾವಿನಲ್ಲಿ ಕಡಿಮೆ ಅಂತ ಹೇಳಿದ್ರೆ 150 ಗ್ರಾಮ್ ಇರಬೇಕು ಒಂದ್ ಹಣ್ಣು. ಕಡಿಮೆ ಅಂದ್ರೆ ಕೆಲವೊಂದು ಕೆಳ ಸಮರ್ಥ, ಈಗ ಕೆಲವೊಂದು ತಳಿಗಳಲ್ಲಿ ತುಂಬಾ ಕಡಿಮೆ ಇರುತ್ತೆ, ಬಟ್ ನಾರ್ಮಲ್ ಆಗಿ ಕಡಿಮೆ ಅಂದ್ರೆ 150 ಗ್ರಾಮ್ ಇರಬೇಕು. ಅದಾದ್ಮೇಲೆ ನಾವು ವೆರೈಟಿಗಳಿಗೆ ನೋಡಿ, ಈಗ ಆಲ್ಪೆನ್ಸೋ ತಳಿನಲ್ಲಿ ಕಡಿಮೆ ಅಂದ್ರೆ 250 ಗ್ರಾಮ್ ಇರುತ್ತೆ. ಒಂದ್ ವೇಳೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಕಡಿಮೆ ಅಂದ್ರೆ 400 ಗ್ರಾಮ್ ಇಡಬೇಕು ಅಂತ ಹೇಳ್ತಾರೆ. ಈಗ ಮಲ್ಲಿಕಾಸು ಅಂತ ಹೇಳಿದ್ರೆ 375 ಗ್ರಾಮ್ 400 ಗ್ರಾಮ್ನಷ್ಟು ಇರಬೇಕಾಗ್ತದೆ. ಈ ತಳಿಗೆ ಅನುಗುಣವಾಗಿ ನಾವು ವರ್ಗೀಕರಣ ಮಾಡ್ತೀವಿ, ಸೈಜ್ ವರ್ಗೀಕರಣ ಮಾಡ್ತೀವಿ. ತಿರ್ಗ ಮತ್ತೆ ಈಗ ಕಟಾವನ್ನೆಲ್ಲ ನಾವು ಏನೇ ಕ್ರಮಗಳು ಅನುಸರಿಸಿದ್ರು ಕಾಯಿಗಳು ಬಂದ್ಬಿಟ್ಟಿರ್ತದೆ, ಒಂದು ಮಾಗದೇ ಇರುವಂತ ಕಾಯಿಗಳು ಬಂದಿರ್ತದೆ, ಚೆನ್ನಾಗಿ ಮಾಗಿರುವಂತ ಕಾಯಿಗಳು ಬಂದಿರ್ತದೆ, ಅದನ್ನ ನಾವು ವರ್ಗೀಕರಣ ಮಾಡಬೇಕಾಗ್ತದೆ. ಯಾಕೆ ಒಂದೇ ಸಲ ಮಾಗಿಸಬೇಕಾದಾಗ ಒಂದು ಬೇಗ ಹಣ್ಣು ಮಾಗುತ್ತೆ, ಇನ್ನೊಂದು ಬೇಗ ಮಾಗೋದಿಲ್ಲ. ಅದನ್ನ ನಾವು ವರ್ಗೀಕರಣ ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಅದ್ರ ಜೊತೆಗೆ ಎಲ್ಲೆಲ್ಲಿ ಸೌಕರ್ಯ ಇರ್ತದೆ ಇಲ್ಲಿ ಹಣ್ಣನ್ನ ನಾವು ತೊಳೆಯೋದಕ್ಕೂ ಬೇಕಾದ್ರೆ ಉಪಯೋಗಿಸ್ಕೊಳ್ಬಹುದು, ಚೆನ್ನಾಗಿರುವಂತ ನೀರಿನಲ್ಲಿ ತೊಳಿಬಹುದು. ಅದಕ್ಕೆ ತೊಳಿಬೇಕಾದ್ರೆ ಕ್ಲೋರಿನ್ ಒಂದು ಒಂದು ನೀರನ್ನ ಬಳಸಿ ತೊಳೆದ್ರೆ ಇದರಲ್ಲಿ ಮುಂದೆ ಬರಬಹುದಾದಂತ ಈಗ ರೋಗಗಳು ಇರ್ತದಲ್ಲ, ಆಂತ್ರಾಕ್ನ ಚಿಬ್ಬು ರೋಗ ಅಂತ ಹೇಳ್ತೀವಿ, ಸ್ಟೆಮ್ ಅಂಡ್ ರಾಟ್ ಅಂತ ಹೇಳ್ತೀವಿ, ಆ ರೋಗಗಳು ಗಣನೀಯವಾಗಿ ಕಡಿಮೆ ಆಗ್ತದೆ. ಇದು ಬಹಳ ಮುಖ್ಯ. ನಾವು ಎಲ್ಲರಿಗೂ ಬೆಳೆಗಾರರಿಗೆ ಚೆನ್ನಾಗಿ ಗೊತ್ತಿರ್ತದೆ, ನಾವು ಮಾಗಿಸ್ಬೇಕಾದ್ರೆ ಚೆನ್ನಾಗಿ ಅಡಿ ಹಾಕಿರ್ತಾರೆ, ತುಂಬಾ ಹಣ್ಣುಗಳೆಲ್ಲ ಕೊಳ್ತೋಗ್ಬಿಟ್ಟು ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ ಸೂಕ್ಷ್ಮಾಣುಜೀವಿಗಳು ಜಮೀನಿನಲ್ಲಿ ಇರ್ತದೆ, ನಾವು ಮತ್ತೆ ಅದನ್ನೆಲ್ಲ ಒಂದೇ ಕಡೆಗೆ ಗಾಳಿ ಆಡದಂಗೆ ನಾವು ಇಟ್ಟಾಗ ಅದು ಬೇಗ ಕೊಳೆದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದನ್ನ ಮತ್ತೆ ಮಣ್ಣಿನಲ್ಲಿ ಇರ್ತದೆ, ಕಟಾವ್ ಮಾಡ್ಬೇಕಾದ್ರೆ ಕೆಳಗಡೆ ಬಿದ್ದಿರ್ತದೆ, ಮತ್ತೆ ಪ್ಲಾಸ್ಟಿಕ್ ಕ್ರೀಡ್ಸ್ ನಾವು ಚೆನ್ನಾಗಿ ನೈರ್ಮಲೀಕರಣ ಮಾಡಿಸ್ತೇನೆ ಇದ್ದಾಗ ಅದರಲ್ಲೆಲ್ಲ ಸೂಕ್ಷ್ಮಜೀವಿಗಳು ಬಂದಿರ್ತದೆ. ಇದು ಎಲ್ಲ ಗ್ರಾಹಕರಿಗೂ ಮತ್ತೆ ಇದು ಬೆಳೆಗಾರರು ಮಾಡೋಕ್ಕಾಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಸೌಕರ್ಯ ಇರುತ್ತೆ ಅವರು ಅದನ್ನ ಹಣ್ಣನ್ನ ತೊಳಿಬಹುದು. ಒಂದ್ 2 ನಿಮಿಷ ಬಿಟ್ಟರೆ ಸಾಕಾಗುತ್ತೆ, ಎಲ್ಲಾ ಸೂಕ್ಷ್ಮಜೀವಿಗಳು ಹೋಗ್ತದೆ, ಹಣ್ಣು ಫ್ರೆಶ್ ಆಗುತ್ತೆ. ಈ ರೀತಿಯಾಗಿ ನಾವು ಅದನ್ನ ಸ್ವಚ್ಛ ಮಾಡಿ ಮಾಡಬೇಕಾಗುತ್ತೆ. ಇನ್ನ ಈ ಹಣ್ಣುಗಳನ್ನ ನಾವು ಸಾಗಾಣಿಕೆ ಮಾಡುವಾಗ ಏನು ಎಚ್ಚರಿಕೆ ವಹಿಸಬೇಕಾಗುತ್ತೆ? ಮೊದಲೇ ಹೇಳಿದಾಗೆ ಹಣ್ಣುಗಳು ಬೇಗ ಕೊಳೆಯುವಂತದ್ದು ಒಂದು ಸೂಕ್ಷ್ಮಾಣುಜೀವಿಗಳಿಂದ, ಮತ್ತೆ ಇನ್ನೊಂದು ಫಿಸಿಕಲ್ ಡ್ಯಾಮೇಜ್ ಅಂತ ಹೇಳಿ ಭೌತಿಕವಾದಂತ ಹಾನಿ. ಭೌತಿಕವಾದಂತ ಹಾನಿ ಕಟಾವ್ ಮಾಡ್ಬೇಕಾದ್ರೆ ಕೆಳಗಡೆ ಬಿದ್ದಾಗ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದಾಗ ವೈಬ್ರೇಷನ್ ಇಂಜುರೀಸ್ ಅಂತ ಹೇಳ್ತೀವಿ. ವೈಬ್ರೇಷನ್ ಇಂಜುರೀಸ್ ನಲ್ಲಿ ಈಗ ಟ್ರಾಕ್ಟರ್ ಹೋಗ್ತಾ ಇರ್ತದೆ, ಈಗ ಎಸಿ ಬೇರೆ ಬೇರೆ ಟ್ರಕ್ಗಳೆಲ್ಲ ಹೋಗ್ತಾ ಇರ್ತದೆ, ಒಂದಕ್ಕೊಂದಕ್ಕೆ ಜರುಗಿ ಸ್ಕಿನ್ ಅಬ್ರೇಷನ್ ಅಂತ ಹೇಳ್ತೀವಿ. ಅದು ಬ್ರೌನ್ ಕಲರ್ ಆಗುತ್ತೆ, ಮತ್ತೆ ರಸ ಹೊರಗಡೆಗೆ ಬರುತ್ತೆ, ತಿಕ್ಕಾಟ ಉಂಟಾಗುತ್ತೆ. ಅದಕ್ಕೋಸ್ಕರ ಹಣ್ಣುಗಳನ್ನ ಗುಡ್ಡಿ ಹಾಕಿ ಟ್ರಾಕ್ಟರ್ನಲ್ಲಿ ಟ್ರಕ್ನಲ್ಲಿ ಗುಡ್ಡಿ ಹಾಕಿ ಕಳಿಸ್ತೇನೆ. 20 ಕೆಜಿ ಕ್ರೇಟ್ಸ್ ನಲ್ಲಿ ನಾವು ಸಾಗಣೆ ಮಾಡ್ಬೇಕಾಗ್ತದೆ. ಮತ್ತೆ ಇದರಲ್ಲಿ ಇನ್ನೊಂದು ಅನುಕೂಲ ಅಂತ ಹೇಳಿದ್ರೆ ತುಂಬಾ ಗಾಳಿ ಆಡ್ತಾ ಇರ್ತದೆ, ಏರ್ ಸರ್ಕ್ಯುಲೇಷನ್ ಚೆನ್ನಾಗಿರ್ತದೆ, ವೆಂಟಿಲೇಷನ್ ಅಂತ ಹೇಳ್ತೀವಿ ಅದಕ್ಕೆ. ಅದ್ರ ಜೊತೆಗೆ ಒಂದು ಕ್ರೇಟ್ಸ್ ಇಂದ ಇನ್ನೊಂದು ಕ್ರೇಟ್ಸ್ ಕಡೆ ಹಾಕ್ಬೇಕಾದಾಗ ಕೆಳಗಡೆ ಕ್ರೇಟ್ಸ್ ನಲ್ಲಿರುವಂತ ಹಣ್ಣು ಮೇಲೆಗಡೆ ಕ್ರೇಟ್ಸ್ಗೆ ಟಚ್ ಆಗ್ಬಾರ್ದು. ಯಾಕಂದ್ರೆ ಇದಕ್ಕೆ ಒಂದಕ್ಕೊಂದಕ್ಕೆ ಟಚ್ ಆದ್ರೆ ಕೆಳಗಡೆ ಇರುವಂತ ಹಣ್ಣುಗಳಿಗೆ ಜಾಸ್ತಿ ಪೆಟ್ಟಾಗ್ತದೆ, ಅದು ಬಹಳ ಮುಖ್ಯ ಆಗ್ತದೆ. ಗಾಳಿ ಚೆನ್ನಾಗಿ ಆರ್ತಾ ಇರ್ತದೆ. ಮತ್ತೆ ಟ್ರಕ್ನಲ್ಲಿ ನಾವು ಗುಡ್ಡಿ ಹಾಕೊಂಡು ಹೋಗ್ಬೇಕಾದ್ರೆ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ ರೋಡ್ ನಲ್ಲೆಲ್ಲ, ಅದ್ರ ಮೇಲೆಗಡೆ ಒಬ್ರು ಇಬ್ರು ಕೂತ್ಕೊಂಡು ಹೋಗ್ತಾ ಇರ್ತದೆ. ನಾವು ಹಣ್ಣು ಎಷ್ಟು ಸಾಫ್ಟ್ ಆಗಿರ್ತದೆ, ಈಗ 250 ಗ್ರಾಮ್ 300 ಗ್ರಾಮ್ ಇರ್ತದೆ, ಅದು ಅದ್ರ ಒಂದು ಸ್ಕ್ವೇರ್ ಇಂಚ್ಗೆ ಒಂದು 5 ಕೆಜಿ ಇಂದ 6 ಕೆಜಿ ಅಷ್ಟು ತೂಕ ತಡ್ಕೊಳತ್ತೆ. ಅದು ಅಷ್ಟೇನೆ, ತುಂಬಾ ತೂಕ ಆದ್ರೆ ಹಣ್ಣು ಮಾಗದೆ ಇದ್ರೆ 10 ಕೆಜಿ ತನಕ ತಡ್ಕೊಳತ್ತೆ. ನಾವೊಬ್ರು ಮನುಷ್ಯರು 60-70 ಕೆಜಿ ತನಕ ಇರ್ತೀವಿ. ನಾವು ತಾವು ಈಗ ಗಮನಿಸ್ಕೊಳ್ಬಹುದು ಎಷ್ಟು ಆ ಹಣ್ಣಿಗೆ ಪೆಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಕೆಳಗಡೆ ಹಣ್ಣುಗಳಿಗೆಲ್ಲ ಪೆಟ್ಟಾಗುತ್ತೆ. ಇದನ್ನ ನಾವು ಸಾಕಷ್ಟು ಜಾಗೃತಿ ವಹಿಸಿ ಹಣ್ಣು ಮೇಲೆ ಕೂತ್ಕೊಳ್ತೇನೆ, ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲೇನೆ ಸಾಗಣೆ ಮಾಡ್ಕೊಂಡು ಪ್ಲಾಸ್ಟಿಕ್ ಕ್ರೇಟ್ಸ್ ನಲ್ಲಿ ಒಂದಕ್ಕೊಂದಕ್ಕೆ ಟಚ್ ಆಗದೇನೆ ಮಾಡೋದ್ರಿಂದ ತುಂಬಾ ಸರಳ ವಿಧಾನ ಅನುಸರಿಸಬೇಕಾದಂತದ್ರಿಂದ ಗುಣಮಟ್ಟ ಸಾಕಷ್ಟು ವೃದ್ಧಿ ಆಗುತ್ತದೆ. ಇದರಿಂದ ಇನ್ನು ಈ ಮಾವಿನ ಒಂದು ಹಣ್ಣು ಮಾಡ್ಕೊಳ್ಳೋದಿದೆಯಲ್ಲ, ಇದು ಬಹಳ ಮುಖ್ಯವಾದಂತ ಕ್ರಮ. ಹೌದು, ಈ ಮಾಗಿಸುವಂತ ವಿಧಾನ ಹೇಗೆ ಅನುಸರಿಸಬೇಕಾಗುತ್ತೆ ಅಂತಾರೆ. ಈಗ ನಾವು ಹೇಳಿದಾಗೆ ಎರಡು ವಿಧ ಇರ್ತಾರೆ. ಒಂದು ಕೆಲವೊಬ್ಬರು ಮಂದಿಗಳು ಮಾರ್ಕೆಟ್ ಹಾಕ್ತಾರೆ, ಕೆಲವೊಂದು ಮಂದಿ ನೇರ ಮಾರುಕಟ್ಟೆಗೆ ಮಾಡುವಂತವರು ಸ್ವತಃ ಮಾಗಿಸ್ಕೊಳ್ತಾ ಇದಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಉನ್ನತಿ ಮಟ್ಟದಲ್ಲಿ ರಿಸರ್ಚ್ ಆಗಿ ಹೊಸ ಹೊಸ ವಿಧಾನಗಳು ಬಂದಿದೆ. ಹೊಸ ಹೊಸ ವಿಧಾನ ಜೊತೆಗೆ ಸರಳೀಕರಣ ಆಗಿದೆ ಮತ್ತೆ ವೆಚ್ಚ ಕಡಿಮೆ ಆಗಿದೆ, ಮತ್ತೆ ಕಾನೂನಾತ್ಮಕವಾಗಿ ಇರುವಂತದ್ದು ಯೂಸ್ ಮಾಡ್ತಾ ಇದೀವಿ. ಡಾಕ್ಟರ್, ಮೊದಲೆಲ್ಲ ಈ ಭತ್ತದ ಹುಲ್ಲನ್ನ ಹರಡ್ಬಿಟ್ಟು ಅದರಲ್ಲಿ ಇಡೋರು. ಹೌದೌದು, ಆ ಒಂದು ಅಂದ್ರೆ ಸ್ವಾಭಾವಿಕವಾಗಿನೆ ಅದು ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಅದಕ್ಕೆ? ಅದರಲ್ಲಿ ಒಂದು 10 ದಿನ ತನಕ ತಗೊಳ್ಳುತ್ತದೆ. ನೋಡಿರ್ಬೋದು, ಹಣ್ಣಿನಲ್ಲಿ ತೆಗಿಬೇಕಾದಾಗ 10 ಹಣ್ಣು ಇಟ್ಟಿದ್ರೆ 3 ಹಣ್ಣು ಕೊಳತು ಹೋಗಿರ್ತಿದ್ವು. ಆ ಒಂದು ಭತ್ತದ ಗೊತ್ತಿರುತ್ತೆ ಇದು ಯಾಕೆ ಅಂತ ಹೇಳಿದ್ರೆ, ಹುಲ್ಲಿನಲ್ಲೂ ಕೂಡ ಸಾಕಷ್ಟು ಕ್ರಿಮಿಕೀಟಗಳು ಇರುತ್ತೆ, ಸೋಂಕಿರುತ್ತೆ. ಆ ಸೋಂಕು ಮತ್ತೆ ಅದಕ್ಕೆಲ್ಲ ಡಸ್ಟ್ ಬರ್ತಾ ಇರ್ತದೆ, ಮತ್ತೆ ನಮ್ಗೆಲ್ಲ ಸೋಂಕುಗಳೆಲ್ಲ ಆಡ್ತಾ ಇರ್ತದೆ. ಈಗಲೂ ಸಾಕಷ್ಟು ಕಡೆ ಮಾಡ್ತಾರೆ, ಬಟ್ ಅದಕ್ಕಿಂತ ಈಗೆಲ್ಲ ತಂತ್ರಜ್ಞಾನ ಮುಂದುವರೆದಾಗೆಲ್ಲ ಅಷ್ಟೇ ಈಗ ಹುಲ್ಲು ಕೂಡ ಬಹಳ ಅಭಾವ ಇದೆ, ಮತ್ತೆ ದುಬಾರಿ ಇದೆ, ಬೆಳೆಯನ್ನೇ ಬೆಳೆಯೋದೇ ಕಡಿಮೆ ಆಗಿದೆ, ಕಡಿಮೆ ಆಗ್ತಾ ಇದ್ರೆ. ಅದಕ್ಕೆಲ್ಲ ಈಗ ಇಥಿಲೀನ್ ಅಂತ ಒಂದು ಗ್ಯಾಸ್ ಬರ್ತಾ ಇದೆ, ಅನಿಲ ಇದು ಹಣ್ಣಿನಲ್ಲೇ ನೈಸರ್ಗಿಕವಾಗಿ ಬರುತ್ತೆ, ಸಿಪ್ಪೆನಲ್ಲೇ ಇರುತ್ತೆ. ನಾವು ಇದನ್ನ ಬೇಗ ನಾಗರಿಕರಿಗೆ ಗ್ರಾಹಕರಿಗೆ ಬೇಗ ತಲುಪಿಸಬೇಕು, ಮತ್ತೆ ನಾವು ನಷ್ಟ ಕಡಿಮೆ ಮಾಡಬೇಕು ನಿರ್ದಿಷ್ಟವಾಗಿ ನಾವು ಹಣ್ಣು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಇಥಿಲೀನ್ ಒಂದು ಅನಿಲವನ್ನ ನಾವು ಸ್ಪ್ರೇ ಮಾಡಬಹುದು. ಸ್ಪ್ರೇ ಅಂತ ಹೇಳಿದ್ರೆ ಗ್ಯಾಸ್ ನ ಸ್ಪ್ರೇ ಮಾಡಬಹುದು, ನಾವು ಸೆಂಟ ಹೊಡ್ಕೊಂಡಂಗೆ ಯೂಸ್ ಮಾಡಬಹುದು. ಇದಕ್ಕೆ ಒಂದು ಮಾನದಂಡ ಏನ್ ಅನುಸರಿಸಬೇಕು ಅಂತ ಹೇಳಿದ್ರೆ, ಹಣ್ಣನ್ನ ಪ್ಲಾಸ್ಟಿಕ್ ಕ್ರೀಡ್ಸ್ ಉಪಯೋಗಿಸ್ಕೊಳ್ಬೇಕಾಗ್ತದೆ, ಒಂದು ಏರ್ ಟೈಟ್ ರೂಮ್ ನಲ್ಲಿ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಏರ್ ಟೈಟ್ ರೂಮ್ ನಲ್ಲಿ ಒಂದು 5-6 ಕ್ರೇಟ್ಸ್ ಒಂದ್ರ ಮೇಲೆ ಒಂದು ಇಡಬೇಕಾಗ್ತದೆ. ಅದಾದ್ಮೇಲೆ ನಾವು ಕ್ರೇಟ್ಸ್ ಇಡಬೇಕಾದ್ರೆ ಕೆಳಗಡೆಗೆ ಒಂದು ಖಾಲಿ ಕ್ರೇಟ್ಸ್ ಇಡಬೇಕಾಗ್ತದೆ, ಯಾಕೆ ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕು. ಮತ್ತೆ ಗೋಡೆ ಇದ್ರೆ ಗೋಡೆಗೆ ತುಂಬಾ ಆಗ್ತೇನೆ, ಗೋಡೆಯಿಂದ ಒಂದು 1/2 ಅಡಿ ಬಿಟ್ಟು ಒಂದು ಟನ್ಗೆ ಒಂದು ಕ್ರೇಟ್ಸ್ ನಲ್ಲಿ 20 ಕೆಜಿ ಇಡ್ತೀವಿ ಅಂತ ಹೇಳಿದ್ರೆ, ಒಂದು ಟನ್ ಹಣ್ಣಿಗೆ 50-55 ಕ್ರೇಟ್ಸ್ ತನಕ ಬರ್ತದೆ. 55 ಕ್ರೇಟ್ಸ್ ನ ಒಂದು ರೂಮ್ ನಲ್ಲಿ ಇಟ್ಟು ಎಲ್ಲ ಕಿಟಕಿ ಬಾಗಿಲುಗಳನ್ನೆಲ್ಲ ಹಾಕಿ ಈ ಒಂದು ಸಿಲಿಂಡರ್ ಕ್ಯಾನ್ಸ್ ಅಂತ ಬರ್ತದೆ, ಈಗ ನಾವು ಸೆಂಟ್ ತರ ಬರ್ತದೆ, ಅದು ಬರುತ್ತೆ, ಅದನ್ನ ಒಳಗಡೆಗೆ ಹೋಗ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಬರೋದು. ಇದನ್ನ ಯಾವಾಗ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸಾಯಂಕಾಲ ಕಟಾವ್ ಆಗಿದ್ರೆ ರಾತ್ರಿ ಎಲ್ಲ ಕಣ್ಣು ಕೂಳ ಆಗಿರ್ತದೆ, ಬೆಳಿಗ್ಗೆ ಟೈಮು ನಾವು ರೂಮ್ಗೆ ಇಟ್ಟು ಸ್ಪ್ರೇ ಮಾಡಿ ಬರೋದು. ಮತ್ತೆ ಅದಾದ 10 ಗಂಟೆಗೆ ರೂಮ್ ನೆಲ್ಲ ಓಪನ್ ಮಾಡೋದು, ಗಾಳಿ ಆಡಬೇಕು ಚೆನ್ನಾಗಿ. ಈಗ ನಮಗೆ ಗೊತ್ತಾಗ್ತಾ ಇರ್ತದೆ ಅವ್ರಿಗೆ, ನಾವು ಒಳಗಡೆಗೆ ಹೋದ್ರೆ ಸ್ವಲ್ಪ ಉಸಿರು ಕಟ್ಟದಂಗೆ ಆಗ್ತಾ ಇರ್ತದೆ, ಅದಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ, ಚೆನ್ನಾಗಿ ಹಣ್ಣಾಗ್ತಾ ಇದೆ ಅನ್ನೋದು ಒಂದು ಪರಿಸ್ಥಿತಿ ಬರ್ತಾ ಇರ್ತದೆ, ಸೂಚಕ ಬರ್ತದೆ, ಅದು ತುಂಬಾ ಜಾಸ್ತಿ ಆಗ್ಬಾರ್ದು. ಹಾಗಾಗ್ಬಿಟ್ಟು 2 ಗಂಟೆ ಅದನ್ನ ನಾವು ಗಾಳಿ ಆಡೋದಕ್ಕೆ ಬಿಡಬೇಕು. ಸಾಯಂಕಾಲ ಕಟಾವ್ ಮಾಡಿರ್ತಾರೆ, ಮನೆಗೆಲ್ಲ ಸಾಗಣೆ ಮಾಡ್ತಾರೆ, ನೈಟ್ ಎಲ್ಲ ಅದು ತಂಪಾಗುತ್ತೆ, ಅದನ್ನ ಹಾಗೆ ಬಿಡೋದು. ಬೆಳಿಗ್ಗೆ ನಾವು ಅದನ್ನ ಮಾಕ್ಸೋದಕ್ಕೆ ಸಿಂಪಡಣೆ ಮಾಡಬೇಕು ಬೆಳಿಗ್ಗೆ ಸಿಂಪಡಣೆ ಮಾಡಬೇಕು. ಅದನ್ನ ಸಾಯಂಕಾಲ 1-8 ಗಂಟೆಗೆ ಓಪನ್ ಮಾಡೋದು, 1-2 ಗಂಟೆಗೆ ಕಿಟಕಿ ಬಾಗಿಲೆಲ್ಲ ಚೆನ್ನಾಗಿ ಗಾಳಿ ಆಡಬೇಕು, ರಾತ್ರಿ 10 ಗಂಟೆವರೆಗೂ ತೆಗೆದಿಡೋದು, ತಿರ್ಗ ಮತ್ತೆ ಕ್ಲೋಸ್ ಮಾಡೋದಿಲ್ಲ ಅದನ್ನ. ಮತ್ತೆ ಬೆಳಿಗ್ಗೆ 6-8 ಗಂಟೆಗೆ ನಾವು ಓಪನ್ ಮಾಡಿದ್ರೆ ಒಂದು 2-3 ದಿನದೊಳಗಡೆ ನಾವು ಕಲರ್ ಎಲ್ಲ ಬ್ರೇಕ್ ಆಗೋದಕ್ಕೆ ಸರೋಗ್ತದೆ. ಯಾಕೆ ಈ ವಿಧಾನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಮೊದಲಿಂದ ಅನುಸರಿಸ್ಕೋಬೇಕು ಬಂದಿರುವಂತದ್ದು. ನಾನು ಇತ್ತೀಚಿನ ದಿನದಲ್ಲಿ ಹಿಂದೆ 2 ದಿನದಲ್ಲಿ ನೋಡಿದೆ, ಯಾರೋ ಒಂದು ಹಣ್ಣು ಮಾಕ್ಸುವಂತ ಒಂದು ಕೋಣೆಗೆ ಇಬ್ರು ಹೋಗಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಅಷ್ಟೊಂದು ಅಲ್ಲಿ ಇಂಗಾಲದ ಡೈಆಕ್ಸೈಡ್ ಇತ್ತು, ಇಂಗಾಲದ ಡೈಆಕ್ಸೈಡ್ 1%ಗಿಂತ ಜಾಸ್ತಿ ಆಗ್ಬಾರ್ದು, ಅದು ಒಂದು ಮುಖ್ಯ. ಅದ್ರ ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆದ್ರೆ ಹಣ್ಣು ಚೆನ್ನಾಗಿ ಮಾಗೋದಿಲ್ಲ, ಮತ್ತೆ ಹಣ್ಣು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಜನ, ನಾವು ಯಾಕೆ ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೋಣೆ ಪ್ರವೇಶ ಮಾಡುವಾಗ ಮೊದಲು ಬಾಗಿಲು ತೆಗೆದಿಟ್ಟೆ ಸ್ವಲ್ಪ ಹೊತ್ತು ಬಿಟ್ಟೆ ಪ್ರವೇಶ ಒಳಗಡೆ ಹೋಗ್ಬೇಕು, ಒಂದು 1 ಅವರ್ ಬಿಟ್ಟು ಒಳಗಡೆ ಹೋಗ್ಬೇಕು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಬ್ಬರು ಬೆಳೆಗಾರರು ರೂಮ್ನ 24 ಗಂಟೆ ಮುಚ್ಚಿಬಿಡ್ತಾರೆ, ಅವಾಗ ಹೆಚ್ಚು ಅದು ಬೆಂದಂಗಾಗ್ಬಿಡುತ್ತೆ ತುಂಬ ಎಲ್ಲ ಕವರ್ ಮಾಡ್ಬಿಟ್ಟಿರ್ತಾರೆ. ಒಂದ್ ನಾನು ಕೆಲವೊಂದ್ ಕಡೆ ಕೇಳಿರೋ ಪಟ್ಟಿಗೆ 24 ಗಂಟೆಯಿಂದ 48 ಗಂಟೆ ತನಕ ಮುಚ್ಚಿಬಿಡ್ತೀವಿ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಲಗಡೆ ನೀರೆಲ್ಲ ಬಂದ್ ಮೇಲಗಡೆಗೆ ಕೂತಿರ್ತದೆ, ಅದು ಒಂದು. ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ತುಂಬಾ ಜಾಸ್ತಿ ಆಗಿರುತ್ತೆ, ಏರೇಷನ್ ಆಗ್ತಾ ಇರೋದಿಲ್ಲ, ಮತ್ತೆ ಮೈಕ್ರೋಬಿಯಲ್ ಕಂಟಾಮಿನೇಷನ್ ತುಂಬಾ ಜಾಸ್ತಿ, ಸೂಕ್ಷ್ಮ ಜೀವಗಳು ತುಂಬಾ ಜಾಸ್ತಿ ಬರುತ್ತೆ, ಗುಣಮಟ್ಟ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಇದರಲ್ಲಿ ನಾವು ಅನುಸರಿಸಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ಅಷ್ಟು ಸಮಯ ಬೇಕಾಗಿಲ್ಲ, 10 ಗಂಟೆಯಿಂದ 12 ಗಂಟೆ ಸಾಕಾಗ್ತದೆ. ಬೆಳಿಗ್ಗೆ ನೀವು ಸ್ಪ್ರೇ ಮಾಡಿದ್ರೆ ಸಾಯಂಕಾಲ ಓಪನ್ ಮಾಡಿ 2 ಗಂಟೆ ತಿರುಗಿ ಮತ್ತೆ ಕ್ಲೋಸ್ ಮಾಡಿ. ಇಷ್ಟೇ ಬೇಕಾಗಿರುವಂತದ್ದು. ಡೆಮೊ ಸುಮಾರು ಕಡೆ ಎಲ್ಲ ಮ್ಯಾಂಗೋ ಬೋರ್ಡ್ ಎಲ್ಲ ಇದ್ರ ಬಗ್ಗೆ ಎಲ್ಲ ಡೆಮೊ ಕೊಡ್ತಾ ಇದಾರೆ. ಬಹಳ ತುಂಬಾ ಕಡಿಮೆ ವೆಚ್ಚದಲ್ಲಿ ಆಗ್ತಾ ಇದೆ ಮತ್ತೆ ಕಾನೂನಾತ್ಮಕವಾಗಿ ಇದೆ. ಅಂದ್ರೆ ನಾವು ಒಂದ್ಸರಿ ತೆಗೆದು ಒಂದ್ 2 ಗಂಟೆ ಕಿಟಕಿ ಬಾಕ್ಲಲ್ಲಿ ಹಾಕ್ಬಿಟ್ಟಿರ್ತೀವಿ, ಹೌದು, ಮತ್ತೆ ಮಾರನೇ ದಿನ ಬೆಳಗ್ಗೆ ಒಟ್ಟಾರೆ ತೆಗೆದೇ ಬಿಟ್ಟು ಬಿಡುವುದು. ಅದು 24 ಗಂಟೆ ಆದ್ಮೇಲೆ ತೆಗೆದು ಬಿಟ್ಟರೆ ಸಮಸ್ಯೆ ಇಲ್ಲ. ಮತ್ತೆ ಇನ್ನೊಂದು ಬ್ಯಾಚ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ತೆಗೆದು ಬೇರೆ ಕಡೆ ಇಟ್ಕೊಂಡು ಇನ್ನೊಂದು ಬ್ಯಾಚ್ ನ ಬೇಕಾದ್ರೆ ಅಲ್ಲಿ ಹಾಕೊಳ್ಬಹುದು. ಅವರಲ್ಲಿ ಕೇಳ್ಬಹುದು, ಎರಡನೇ ಸಲ ನಾವು ತೆಗೆದಾಗ ಎರಡನೇ ಸಲ ಕ್ಲೋಸ್ ಮಾಡ್ಬೇಕು, ಇನ್ನೊಂದ್ ಸಲ ಗ್ಯಾಸ್ ಕೊಡಬೇಕಾ ಅಂತ ಕೇಳ್ತಾರೆ. ನಾವು ಅವಾಗ ಸ್ವಲ್ಪ ಒಂದೆರಡು ಸಲ ಒಂದು ಸೆಂಟ್ ಹೊಡೆದಕ್ಕಂಡಂಗೆ ಒಂದೆರಡು ಸಲ ಸ್ಪ್ರೇ ಕೊಟ್ಬಿಟ್ಟು ಬಂದ್ರೆ ಅನುಕೂಲ. ಇಲ್ಲ, ಹಣ್ಣೆಲ್ಲ ತುಂಬಾ ಚೆನ್ನಾಗಿ ಮಾಗಿರುವಂತದನ್ನ ಕಟಾವ್ ಮಾಡಿದೀವಿ, ಚೆನ್ನಾಗೇ ಇದೆ ಅಂತ ಹೇಳಿದ್ರೆ ಅವಶ್ಯಕತೆ ಇರೋದಿಲ್ಲ. ಒಂದೆರಡು ಸಲ ಸ್ಪ್ರೇ ಮಾಡಿ ಬಂದ್ರೆ ಅನುಕೂಲ ಇರುತ್ತದೆ, ಅಷ್ಟೇ ಸಾಕಾಗುತ್ತೆ. ಇನ್ನೊಂದು ಅಂದ್ರೆ ಈ ಮಾವಿನಲ್ಲಿ ಸ್ವಲ್ಪ ಈ ದೋರ್ಗಾಯಿ ಹಂತದಲ್ಲಿ ಈ ಹಣ್ಣಿನ ನೋಡದ ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿ ಏನ್ ಕ್ರಮ ಅನುಸರಿಸಬಹುದು ಅಂತ ನಿರ್ವಹಣೆಗೆ? ಈಗ ಇದು ನಾವು ಲೆಮನ್ ಸೈಜ್ ಅಂತ ಹೇಳ್ತೀವಿ, ನಿಂಬೆ ಗಾತ್ರದ ಸೈಜ್ ಬಂದಾಗ ಈಗ ಊಜಿ ಹುಳು ಯಾವಾಗ್ಲೂ ಅಟ್ರಾಕ್ಟ್ ಆಗುವಂತದ್ದು ಹಣ್ಣಿನ ಸುವಾಸನೆ ಬರೋ ಟೈಮ್ನಲ್ಲಿ. ಆದ್ರೆ ನಾವು ಕ್ರಮ ತೆಗೆದುಕೊಳ್ಳೋದು ಮುಂಜಾಗ್ರತೆ, ಅದಕ್ಕಿಂತ ಮುಂಚೆಗೆ ತಗೊಳ್ಬೇಕು. ಅದಕ್ಕೋಸ್ಕರ ನಾವು ನಿಂಬೆ ಗಾತ್ರ ಅಂತ ಹೇಳ್ತೀವಿ. ನಿಂಬೆ ಗಾತ್ರದಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಒಂದು ಸ್ಕ್ವೇರ್ ಇಂಚಸ್ ಅಂತ ಒಂದು ಗಾತ್ರದಲ್ಲಿ ಒಂದೆರಡು ರಂಧ್ರ ಮಾಡಿ ಎಷ್ಟು ನಮ್ಮ ಎದೆ ಮಟ್ಟದಲ್ಲಿ ಸ್ಟೆಮ್ನಲ್ಲಿ ಏನಿರ್ತದಲ್ಲ ಅಲ್ಲಿ ಚೆನ್ನಾಗಿ ಗಾಳಿಗೆ ಅಳ್ದಾಡದೇ ಇರೋ ತರ ಒಂದ್ ಕಡೆ ಕಟ್ಟಬೇಕು, ಬಿಗಿಯಾಗಿ ಕಟ್ಟಬೇಕು. ಆದ್ರೆ ಒಳಗಡೆಗೆ ನಾವು ಬಿಡ್ಡೆ ಅಂತ ಬರ್ತದೆ ಒಂದು. ಈಗೆಲ್ಲ ಸಾಕಷ್ಟು ತೋಟಗಾರಿಕೆ ಇಲಾಖೆಯಲ್ಲೆಲ್ಲ ಕೊಡ್ತಾ ಇದಾರೆ. ಅದಕ್ಕೆ ಒಂದು ನುವಾನ್ ಡೈಕ್ಲೋರೋವಾಸ್ ಕೆಮಿಕಲ್ ಮತ್ತೆ ಮೀಥೈಲ್ಯೂಜನಲ್ ಅಂತ ಒಂದು ಕೆಮಿಕಲ್, ಅದು ಒಳಗೆ ಎರಡನ್ನು ಹಾಕಿ ಬಿಡೋದು. ಇದು ಅನುಕೂಲ ಏನು ಅಂತ ಹೇಳಿದ್ರೆ ಈ ಮೀಥೈಲ್ಯೂಜನಲ್ ಒಂದು ಎಲ್ಲ ಗಂಡು ಚಿಟ್ಟೆಗಳನ್ನ ಹುಳಗಳನ್ನ ಆಕರ್ಷಿಸುತ್ತೆ. ಮತ್ತೆ ಅದರೊಳಗಡೆ ನಾವು ನುವಾನ್ ಅಂತ ಒಂದು ಡೈಕ್ಲೋರೋವಾಸ್ ಒಂದು ಕೆಮಿಕಲ್ ಹಾಕಿರ್ತೀವಿ. ಆ ಕೆಮಿಕಲ್ ಸಣ್ಣ ಪ್ರಮಾಣದ ಕೆಮಿಕಲ್ ಇರುತ್ತೆ, ಆ ಪ್ರಮಾಣದ ಕೆಮಿಕಲ್ ಅದಕ್ಕೆ ತಾಗಿ ಬೇಗ ಸತ್ತೋಗ್ಬಿಡುತ್ತೆ. ನಾವು ಮೀಥೈಲ್ಯೂಜನಲ್ನ 15 ದಿನಕ್ಕೆ ಒಂದೊಂದ್ಸಲ ಒಂದು ರೀಫಿಲ್ ನಲ್ಲಿ ಬದಲಾಯಿಸ್ತಾ ಇರಬೇಕಾಗ್ತದೆ, ಎರಡೆರಡು ರನ್ನಿ ಹಾಕ್ತಾ ಇರ್ಬೇಕಾಗ್ತದೆ. ನಾವು ಬೆಳೆಗಾರರೇ ಇದನ್ನ ಮಾಡ್ಕೊಳ್ಬಹುದು, ತುಂಬಾ ಸರಳ ವಿಧಾನ. ಅದ್ರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಬೈಟ್ ಅಂತ ಮಾಡ್ತೀವಿ ನಾವು. ಈಗ ಬೈಟ್ ಅಂತ ಹೇಳಿದ್ರೆ ಈಗ ನಾವು ಬೆಳಿಗ್ಗೆ ನಾವು ಸಿಂಪರಣೆ ಮಾಡ್ಬೇಕು ಅಂತ ಹೇಳಿದ್ರೆ ನೈಟ್ ಒಂದು ಕೆಜಿ ಬೆಲ್ಲ ತಕೊಂಡು ನೀರಿನಲ್ಲಿ ನೆನೆಯಾಕಿ ಇಟ್ಬಿಡುದು, ಬೆಳಿಗ್ಗೆ ಅದನ್ನ ಸೋಸ್ಬಿಟ್ಟು ಅದ್ರ ಜೊತೆಗೆ ಮೆಲಾಥಿಯನ್ ಒಂದು ಕೀಟನಾಶಕನ ಮೆಲಾಥಿಯನ್ ನ 2% ಇರ್ತದೆ, ಒಂದ್ 2 ml ಅಷ್ಟು ಹಾಕಿ ಒಂದ್ ಲೀಟರ್ ನೀರಿಗೆ ಆ ಸ್ಟೆಮ್ ಅಂತ ಹೇಳ್ತೀವಲ್ಲ ಬಡ್ಡೆಗೆ ಎಲ್ಲದಕ್ಕೂ ಪೇಂಟ್ ಮಾಡೋದು ಅದನ್ನ. ಅಂದ್ರೆ ಬುಡದಿಂದ ಸ್ವಲ್ಪ ಎತ್ತರದಲ್ಲಿ ಪೇಂಟ್ ಮಾಡಿದ್ರೆ ಆ ಒಂದು ಸ್ಮೆಲ್ಗೆ ಆ ಒಂದು ಸುವಾಸನೆಗೆ ಆ ಹುಳಗಳೆಲ್ಲ ಬಂದು ಅಲ್ಲಿ ಒಂದು ಸೇರ್ಕೊಳ್ತದೆ, ಮತ್ತೆ ಒಳಗಡೆ ಕೆಮಿಕಲ್ ಹಾಕಿರ್ತೀವಿ ಅದು ತಿಂದಾಗ ಅದು ಸತ್ತೋಗುತ್ತೆ. ಈಗ ಪ್ರಾಮುಖ್ಯತೆ ನಾವು ಮೀಥೈಲ್ಯೂಜನಲ್ ಮತ್ತೆ ಪ್ಲಾಸ್ಟಿಕ್ ಡಬ್ಬಾಗೆ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ನಾವು ಜಾಗರಿ ಬೈಟನ್ನು ನಾವು ಸಿಂಪರಣೆ ಮಾಡಿದ್ರೆ ಪೇಂಟ್ ಮಾಡಿದ್ರೆ ನಾವು ಸಾಕಷ್ಟು ಮಟ್ಟದಲ್ಲಿ ಗಣನೀಯವಾಗಿ ಕ್ರಮ ತಗೊಳ್ಬಹುದು. ಮತ್ತೆ ಇದು ಸಾಮೂಹಿಕವಾಗಿ ಆಗ್ಬೇಕಾಗ್ತದೆ, ಒಬ್ಬೊಬ್ರು ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ. ಬಟ್ ಎಲ್ಲಾರು ಇದ್ರ ಬಗ್ಗೆ ಗಮನ ಹರಿಸಿ ಮಾಡಬೇಕಾಗುತ್ತದೆ. ಅಂದ್ರೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಉತ್ತಮವಾದಂತ ಒಂದು ಮಾವನ್ನ ಅವರು ಉತ್ಪಾದನೆ ಮಾಡಿದ್ರೆ ನೇರವಾಗಿ ಮಾರಾಟ ಮಾಡಬಹುದು. ಈ ಬೆಂಗಳೂರಂತ ಮಹಾನಗರದಲ್ಲಿ ಗುಣಮಟ್ಟದ ಮಾವಿಗೆ ಸಾಕಷ್ಟು ಬೇಡಿಕೆ ಇದೆ. ಅವರಿಗೆ ಸಾಧಾರಣವಾಗಿ 2 ಪಟ್ಟು ಹೆಚ್ಚು ಬೆಲೆ ಸಿಗೋ ಸಾಧ್ಯತೆ ಇರುತ್ತೆ. ನಾವು ಅವರೇನು ಒಟ್ಟಾಗಿ ಮಾರಾಟ ಮಾಡ್ತಾರಲ್ಲ, ಅದಕ್ಕಿಂತ ಬಿಡಿಬಿಡಿಯಾಗಿ ಮಾರಾಟ ಮಾಡಿದಾಗ, ನೇರವಾಗಿ ಮಾರಾಟ ಮಾಡಿದಾಗ 2 ಪಟ್ಟು ಬೆಲೆ ಸಿಗುವಂತ ಸಾಧ್ಯತೆ ಇರುತ್ತೆ. ತೋಟಗಾರಿಕಾ ಇಲಾಖೆಗಳು ಮಾವಿನ ಮೇಳ ಇಂಥದ್ದೆಲ್ಲ ಏರ್ಪಡಿಸ್ತಾ ಇರ್ತವೆ. ಅಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂತ ಒಂದು ರಾಸಾಯನಿಕಗಳನ್ನ ಅಷ್ಟು ಹೆಚ್ಚಾಗಿ ಬಳಸ್ತಲೇ ಮಾರಾಟ ಮಾಡೋದ್ರಿಂದ ಉತ್ತಮವಾದಂಥ ಲಾಭವನ್ನು ಕೂಡ ಅವರು ಪಡ್ಕೊಳ್ತಾ ಇದ್ದಾರೆ. ರೈತ ಬಾಂಧವರೇ, ತಮಗೆ ಈ ಮಾವಿನ ಕೊಯ್ಲು ಮತ್ತು ಕೊಯ್ಲೋತ್ತರ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಸಿ ಕೃಷ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9900209969. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9900209969. ತುಂಬ ಸಂತೋಷ ಡಾಕ್ಟರ್ ಕೃಷ್ಣ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾವಿನಲ್ಲಿ ನಾವು ಕೊಯ್ಲನ್ನು ಹೇಗೆ ಮಾಡಬೇಕಾಗತ್ತೆ, ಕೊಯ್ಲೋತ್ತರ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕಾಗತ್ತೆ, ಹೇಗೆ ಮಾಗಿಸ್ಕೋಬೇಕಾಗತ್ತೆ, ಮಾರಾಟದಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು. ಇದುವರೆಗೆ ಮಾವಿನ ಬೆಳೆಯಲ್ಲಿ ಕೊಯ್ಲು ಮತ್ತು ಕೊಯ್ಲು ನಂತರದ ತಂತ್ರಜ್ಞಾನ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಚ್ ಸಿ ಕೃಷ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಬೇಸಿಗೆ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಂ ಎಲ್ ಸತ್ಯನಾರಾಯಣ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ, 7:45 ರಾಮಾಯಣ ನಿತ್ಯನವೀನ, ಮಾತನಾಡುತ್ತಾರೆ ಡಾ ಮೀರಾ ಸಾಬಿಹಳ್ಳಿ ಶಿವಣ್ಣ, 9:05 ರೇಡಿಯೋ ಸರಣಿ ಕಾರ್ಯಕ್ರಮ ಮನೆ ಮನೆಯ ಜಗತ್ತು, ರಚನೆ ಬೂದಾಡು ಕೃಷ್ಣಮೂರ್ತಿ, ನಿರ್ಮಾಣ ಅನಿಲ್ ಕುಮಾರ್, 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಮುದ್ದು ಮೂಡುಬೆಳ್ಳೆ ಅವರಿಂದ ಸಣ್ಣ ಕಥೆ ಸಂದರ್ಶನ, ಆನಂತರ ಸುಕನ್ಯಾ ಕಳಸ ಅವರಿಂದ ಸ್ವರಚಿತ ಕವನಗಳ ವಾಚನ, ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ, 10:05 ನಾಟಕ ಪ್ರಸಾರವಾಗಲಿದೆ ದಾಂಪತ್ಯದ ದೊಂಬೆ, ರಚನೆ ಶ್ರೀರಂಗ, ನಿರ್ದೇಶನ ಎಚ್ ಎಸ್ ಸರಸ್ವತಿ, ಸಹಕಾರ ರಘು ಹೆಗಡೆ, ಭಾಗವಹಿಸುತ್ತಾರೆ ಎಸ್ಬಿ ಕುರುಂದಾವರ್, ಶೋಭಾ ರಾಘವೇಂದ್ರ, ಆರ್ಎಚ್ ದೇಸಾಯಿ, ಗಾಯತ್ರಿ ಪ್ರಭಾಕರ್, ಭಾರ್ಗವಿ ನಾರಾಯಣ್ ಹಾಗೂ ಆರ್ ಮಾಸಾಶಿ. 10:35 ತೂಕುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ.